ಜನಾಧಿಪತ್ಯವನ್ನು ಹೆಸರು ಬಲೆಯಿಂದ ಅವರು ತೆಗೆದ ಪಾಸೆ ಪಾರ್ಲಿಮೆಂಟ್ ಉಸುರಾರಿ ಏ ಬಳೆಯದನ್ನ ಅವರದು ಪಾಗಿ ಪಾರ್ಲಿಮೆಂಟ್ ಮಧ್ಯವರ್ಣ ಕೆಂಡಿ ಈಗ ಕಲಿ ಅಭಿ ಫಲಾತ್ ಪಾಲನೆ ಮಧ್ಯವರ್ಣ ಕೆ ಫಲಾತ್ ಪಾಲನೆ ಮಧ್ಯವರ್ಣ ಮೇ ಕಲ್ದಾದ ಪಂಪು ಅಗ್ನಿಮಿ ಮೇಗ ಗಿನಾಪುವಾಮ ಮೇಗದ ವಿಶಾಲ ಯೋಜನಾ ಸಂಖ್ಯಾ ಒಕ್ಕ ದೇದಹಕನ ಬಡಿ ಮೇ ಬೆದ ಪೂಜೆ ವರದಿ ಏಕಲದ ನಿರ್ಣಯ ಕಮಿಷನ್ ಸಭಾಪತಿ ಕರೆಗೆ ಏಕಡೆ ವಡಕರಗನೆ ದಂಗ ಈ ವಡಕರನೆ ನೋಡಿದ್ರೆ ಭಯ ಮೇಗ ತಿಯನ್ನ ಏಕಲ ಭಯ ನಿಮಿ ತಿಯನ್ನ ತಿಯಂದ ಪುಳುವ ಇದು ಮೇ ಮೆತ್ವಾರ ಕಮಿಷನ್ ಮತ್ ಕೇನೋನ ಮೇಗ ಕೊರಣ್ಣೆಪ್ಪ ತಾವಡಿಗ ಕಲ್ದಿಂಡ ಅಪ್ಪ ಮೇಗ ಕೊರಣ್ಣೆ ಗೆಲಿದೆ ಅಪ್ಪಿಟ ಹದಿಸಿ ಮುಖದ್ದು ಮೇಗ ಕೊರಗಣ್ಣ ತಿನ್ನ ಮಾರು